ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042853300ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042853300ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಯುವಕರಬೋದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಕೇಳಿದ ನಂತರ ಕಾರ್ಯಕ್ರಮವನ್ನು ಕುರಿತಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆ 9818157260 ಈ ನಂಬರಿಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು. ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ICRನ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ತೋಟಗಾರಿಕಾ ವಿಜ್ಞಾನಿ ಡಾ ಭರತ್ ಕುಮಾರ್ MVA ಅವರು. ಈಗ ಇವರು ಪ್ರಸ್ತುತ ಸನ್ನಿವೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಒಂದು ನಿರ್ವಹಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿಯಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಪ್ರಸಕ್ತ ಸನ್ನಿವೇಶ ಯಾವ ರೀತಿಯಿಂದ ಇದೆ ತೋಟಗಾರಿಕೆ ಬೆಳೆಗಳಿಗೆ ಬಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ? ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ನಮ್ಗೆಲ್ರಿಗೂ ತಿಳಿದ ಹಾಗೆ ಪ್ರಮುಖವಾದ ಬೆಳೆ ಅಂತ ಹೇಳಿದ್ರೆ ಅಡಿಕೆ. ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅತಿ ಹೆಚ್ಚಾಗಿ ಗಮನ ಇರೋದು ಕೂಡ ಅಡಿಕೆ ಬಗ್ಗೆನೆ. ಕಾರಣ ತಮಗೂ ಕೂಡ ತಿಳಿದಿದೆ, ಎಲ್ರಿಗೂ ತಿಳಿದಿದೆ ಅದರ ಇರುವಂತ ಉತ್ತಮವಾದ ಬೆಲೆ ಅಂತ ಹೇಳ್ಬಹುದು. ಹೌದು ಸರ್. ಆದ್ರೆ ನಾವು ಅದೊಂದನೇ ಗಮನ ಹರಿಸಿದ್ರೆ, ನಾವು ಸಾಮಾನ್ಯವಾಗಿ ಗಮನಿಸ್ ನೋಡಿದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಗಶಃ ಭಾಗ, ಈಗ ಉದಾಹರಣೆಗೆ ಭದ್ರಾವತಿ ಆಗ್ಬಹುದು, ಸೊರಬದ ಕೆಲವು ಭಾಗ ಇರ್ಬೋದು, ಶಿಕಾರಿಪುರ ಇಂಥ ಭಾಗಗಳಲ್ಲಿ ನಮ್ಗೆ ಮೊದಲಿನಿಂದ ನೋಡೋದಾದ್ರೆ ತೆಂಗು ಕೂಡ ಒಂದು ಉತ್ತಮ ಬೆಳೆ ಆಗಿತ್ತು ಮೊದಲು. ತದನಂತರ ಕಾಲಕ್ಕೆ ಅನುಗುಣವಾಗಿ ಈ ಒಂದು ನಮ್ಮ ತೋಟಗಾರಿಕೆ ಸನ್ನಿವೇಶ ಏನ್ ಬದಲಾಗ್ತಾ ಹೋಗ್ತು, ಬೆಲೆ ಏರಿಕೆ ಇಳಿಕೆಯಿಂದ ಕಂಗಾಲಾದ ರೈತರು ಅಡಿಕೆ ಕಡೆಗೆ ವಾಲ್ತಾ ಬಂದ್ರು. ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಕೂಡ ಅಡಿಕೆಗೆ ಉತ್ತಮವಾದ ಬೆಲೆ ಇದೆ ಅಂತ ಹೇಳಿ ಕಾರಣಕ್ಕೆ ಈ ನಮ್ಮ ಸಾಂಪ್ರದಾಯಿಕ ಪ್ರದೇಶ ಅಂತ ಹೇಳಿದ್ರೆ ಕರಾವಳಿ ಆಗ್ಬೋದು, ಮಲೆನಾಡ್ ಆಗ್ಬೋದು, ನಮ್ಮ ಸಾಗರ ಸೇರದಂತೆ ಕರಾವಳಿ ಎಲ್ಲ ಏನಿತ್ತು ಇದೆಲ್ಲ ಅತಿ ಹೆಚ್ಚು ಅಡಿಕೆ ಬೆಳೆಯುವಂತ ಪ್ರದೇಶ ಆಗಿತ್ತು ತೀರ್ಥಹಳ್ಳಿ. ಇದೆಲ್ಲ ಅಲ್ಲಿ ಅಡಿಕೆಗೆ ದೊರೀತಾ ಇರುವಂತ ಉತ್ತಮ ಬೆಲೆ ಮತ್ತು ಕೆಲಸದಲ್ಲಿರುವಂತ ಒಂದು ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಸುಲಭವಾದ ಇದನ್ನ ನೋಡಿ ಮನಗಂಡು ರೈತ ಏನ್ ಮಾಡಿದ್ರು ಅಡಿಕೆಗೆ ಬೆಳೆಯೋಕೆ ಶುರು ಮಾಡಿದ್ರು ಬೇರೆ ಬೇರೆ ಕಡೆ. ಇವತ್ ನಾವು ಗಮನಿಸ್ತಾ ಹೋದ್ರೆ ಶಿವಮೊಗ್ಗ ಜಿಲ್ಲೆ ಬಿಡಿ, ಭದ್ರಾವತಿ ಇವೆಲ್ಲ ಬಿಟ್ಟರು ಕೂಡ ನೀವು ಮೈಸೂರು ಮಂಡ್ಯ ಅಂತ ಸೀಮೆ ನೋಡ್ಕೊಂಡು ಮಧ್ಯ ಕರ್ನಾಟಕ ಈಗ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಾವು ಹೆಚ್ಚಾಗಿ ಅಡಿಕೆಯನ್ನ ಗಮನಿಸ್ತಾ ಇದೀವಿ. ಇದರ ಜೊತೆ ಜೊತೆಗೆ ಮತ್ತೊಂದು ಆತಂಕಕಾರಿ ಅಂಶ ಏನಂತ ಹೇಳಿದ್ರೆ ನಮ್ಮ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲೂ ಕೂಡ ಈಗ ಅತಿ ಹೆಚ್ಚು ಅಡಿಕೆ ಬೆಳೆಯೋಕೆ ಶುರು ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಅಡಿಕೆ ಬೆಳೆಗೆ ಏನು ಬಿತ್ತನೆ ಬೀಜ ಅಥವಾ ಗಿಡಗಳು ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದಾನೇ ಸರಬರಾಜು ಆಗ್ತಾ ಇದೆ. ಅದರಿಂದಾಗಿ ಸಾವಿರಾರು ಎಕರೆ ಪ್ರದೇಶ ನಮ್ಗೆ ಇತರೆ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಿಂದಾಗಿ ಪ್ರಮುಖವಾಗಿ ಈಗ ನೀವು ಕೇಳಿದ್ದು ಪ್ರಸಕ್ತ ತೋಟಗಾರಿಕೆ ಸನ್ನಿವೇಶ ಇದನ್ನ ಏನಕ್ಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಮುಂದೆ ಇದೇ ರೀತಿ ಆದಂತ ಸಂದರ್ಭದಲ್ಲಿ ಈಗ ಪ್ರಸ್ತುತ ಏನಾಗ್ತಾ ಇದೆ, ಸುಮಾರು ದೇಶದ 70-80% ಭಾಗ ಅಡಿಕೆ ನಮ್ಮಲ್ಲೇ ಉತ್ಪಾದನೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಹೌದು ಸರ್. ಈಗ ಒಂದು ಸಾರಿ ನಮ್ಗೆ ಆಂಧ್ರಪ್ರದೇಶ ಅಥವಾ ಇತರ ರಾಜ್ಯಗಳಲ್ಲಿ ಹೆಚ್ಚಾಗಿ ನಮ್ಗೆ ಅಡಿಕೆ ಕಂಡು ಬಂತಂತ ಹೇಳಿದ್ರೆ ಬೆಲೆ ಇಳಿಕೆ ಕೂಡ ಆಗೋ ಅವಕಾಶ ಇದೆ. ಇದೆ. ಅದರಿಂದಾಗಿ ನಾವು ಮುಖ್ಯವಾಗಿ ಹೇಳೋದಂತ ಹೇಳಿದ್ರೆ ಅಂತರ ಬೆಳೆಗಳ ಬಗ್ಗೆ ಗಮನ ಕೊಡ್ಕೊಳ್ಳೋದು ಬಹಳ ಒಳ್ಳೇದು. ಅದರಿಂದಾಗಿ ಈಗ ನಾವು ಅಡಿಕೆಯನ್ನ ಪ್ಯೂರ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಏಕೆ ಬೆಳೆ ಹೇಗೆ ಬೆಳೆಯೋದು ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ. ಶೇಕಡ 80% ಬೆಳೆಗಳಲ್ಲಿ ನಾವು ಏಕೆ ಬೆಳೆನೆ ಇದೆ ಅಡಿಕೆ, ನಮ್ಗೂ ಕೂಡ ತಿಳಿದಿರೋ ಹಾಗೆ. ನಾವೇನ್ ಹೇಳ್ತೀವಿ, ಅಂತರ ಬೆಳೆಗಳಿಗೆ ಹೋದಷ್ಟು ಈಗ ಉತ್ತಮ ಬೆಲೆ ಇದ್ರೆ ನಮಗೂ ಕೂಡ ಸಂತೋಷ. ಆದ್ರೆ ಬೆಲೆ ಒಂದೇ ಬಾರಿ ಇಳಿಕೆ ಆದಲ್ಲಿ ರೈತರು ಅದರಿಂದ ಹಾನಿಗೊಳಗಾಗಬಾರದು. ಅದರಿಂದಾಗಿ ಒಂದು ಅಂತರ ಬೆಳೆ ಅವಕಾಶಗಳನ್ನ ನಾವು ಮಾಡ್ಕೊಳ್ಳೋದು ಬಹಳ ಉತ್ತಮ ಸರ್ ಅಡಿಕೆಯಲ್ಲಿ. ಮೊದಲನೇದಾದ್ರು ಆ ಒಂದು ವಿಚಾರವಾಗಿ ಹೇಳ್ಬೇಕಂತ ಹೇಳೋದಾದ್ರೆ, ಈಗ ಉದಾಹರಣೆಗೆ ನಾವು ಹೊಸದಾಗಿ ಅಡಿಕೆ ನಾಟಿ ಮಾಡುವಾಗ ಸಾಮಾನ್ಯವಾಗಿ ಅತಿ ಬಿಸಿಲನ್ನ ತಡ್ಕೊಳ್ಳೋ ಅಂತ ಶಕ್ತಿ ಹೊಂದಿರಲ್ಲ ಅಡಿಕೆ. ಹೌದು ಸರ್. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ನರ್ಸ್ ಕ್ರಾಪ್ ಹಾಕ್ಬೇಕಂತ ಹೇಳ್ತೀವಿ. ನರ್ಸ್ ಕ್ರಾಪ್ ಅಂತ ಹೇಳಿದ್ರೆ ಈಗ ಯಾವ ರೀತಿ ನಾವು ಒಂದು ಆಸ್ಪತ್ರೆಗೆ ದಾಖಲಾದ್ರೆ ನಮ್ಗೆ ಈ ದಾದಿಯರು ಯಾವ ರೀತಿ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ನಮ್ಮನ್ನ ಕೇರ್ ಮಾಡ್ತಾರೋ ಆ ರೀತಿ ನಮ್ಮ ಅಡಿಕೆ ಬೆಳೆಯನ್ನ ಕೇರ್ ಮಾಡುವಂತ ಕ್ರಾಪ್, ಅದ್ರ ಜೊತೆ ಜೊತೆಗೆ ನಮ್ಗೆ ಸ್ವಲ್ಪ ಆದಾಯ ಕೊಡುವಂತ ಬೆಳೆಗಳನ್ನು ಕೂಡ ನಾವು ಬೆಳ್ಕೋಬಹುದು. ಉದಾಹರಣೆಗೆ ಬಾಳೆ, ಪಪ್ಪಾಯ, ನುಗ್ಗೆ ಇಂಥ ಬೆಳೆಗಳನ್ನ ನಾವು ಅಡಿಕೆ ನೆಟ್ಟಂತಹ 2-3 ವರ್ಷಗಳಲ್ಲಿ ಬೆಳ್ಕೋಬಹುದು. ಕಾರಣ ಏನಂತ ಹೇಳಿದ್ರೆ, ಹೊಸದಾಗಿ ಅಡಿಕೆ ನೆಟ್ಟಾಗ 9-9.5 ದಾಯದಲ್ಲಿ ನೆಟ್ರೆ ನೀವು ಸುಮಾರು 540-550 ಅಡಿಕೆ ಗಿಡ ಬೆಳೆತ್ತೆ ಒಂದು ಎಕರೆಗೆ. ನೀವು ಮಧ್ಯದಲ್ಲಿ ಈ ಏನು 9 ಜಾಗ ಇರುತ್ತೆ ಅದು ವ್ಯರ್ಥವಾಗಿ ಬಿಡೋದ್ರ ಬದಲು ನೀವು ಬಾಳೆ, ಪಪ್ಪಾಯ, ನುಗ್ಗೆ ಅಂತ ಬೆಳೆಗಳನ್ನು ಬೆಳೆದಾಗ ಬಿಸಿಲು ಹೆಚ್ಚನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಇಳುವರಿಯನ್ನು ಕೊಡ್ತಾವ ನಮ್ಗೆ. ಅದ್ರ ಜೊತೆ ಜೊತೆಗೆ ಈಗ ನಾವು ಈ ದಕ್ಷಿಣ ಮತ್ತೆ ಪಶ್ಚಿಮ ಬಿಸಿಲು ಏನ್ ಬೀಳುತ್ತೆ ಅದರಿಂದ ಕೂಡ ಅಡಿಕೆಗೆ ನೆರಳನ್ನ ಒದಗಿಸ್ತಾವು. ಸೊ ಮೊದಲನೇದಾಗಿ ಬೆಳೆಯಿಂದ ಆದಾಯ ಬಂತು, ಎರಡನೇದಾಗಿ ನಮ್ಮ ಅಡಿಕೆಗೆ ನೆರಳು ಕೊಡ್ತಾ ಇದೆ, ಮತ್ ಮೂರನೇದಾಗಿ ಉದಾಹರಣೆಗೆ ನೀವು ನುಗ್ಗೆ ತಗೊಳ್ಳಿ. ನುಗ್ಗೆ ಒಂದು ದ್ವಿದಳ ಜಾತಿಗೆ ಸೇರಿದ್ದು, ಅಂದ್ರೆ ಈ ಲೆಗ್ಯೂಮ್ ಫ್ಯಾಮಿಲಿಗೆ ಸೇರಿದ್ದು ಅಂತ ಹೇಳ್ತೀವಿ. ಹೌದು ಸರ್. ಸಾರಜನಕ ಸ್ಥಿರೀಕರಣಕ್ಕೆ ಹೆಲ್ಪ್ ಆಗುತ್ತೆ, ಅದ್ರ ಜೊತೆ ಜೊತೆಗೆ ಎಲೆಗಳು ಹಸಿರೆಲೆ ಗೊಬ್ಬರ ಕೂಡ ನಮ್ಗೆ ಉಪಯೋಗ ಆಗುತ್ತೆ. ಹೌದು ಸರ್. ಅದರಿಂದಾಗಿ ಅದರೊಂದು ಉಪಯೋಗ ಆದ್ರೆ, ಈ ಉದಾಹರಣೆಗೆ ನೀವು ಬಾಳೆ ತಕೊಂಡ್ರೆ ಬಾಳೆಯಲ್ಲಿ ಮರಿಕಂದುಗಳು ಬರ್ತಾ ಇದೆ, ಕುನ್ನಿ ಅಂತ ಹೇಳ್ತಾರೆ, ಮರಿಕಂದು ಅಂತ ಹೇಳ್ತಾರೆ. ನಾವು ಅದನ್ನ ಕುಯ್ದೇನ್ ಹಾಕ್ತಿವಿ ಮತ್ತೆ ಎಲೆಗಳನ್ನ ಏನ್ ಕತ್ತರಿಸ್ ಹಾಕ್ತಿವಿ, ಒಂದು ಗೊನೆ ಬಿಟ್ಟ ನಂತರ ಬಾಳೆ ದಿಂಡನ್ನ ಏನ್ ಕತ್ತರಿಸ್ ಹಾಕ್ತಿವಿ, ಆ ಕತ್ತರಿಸಿ ಹಾಕದಂತ ಅಂಶಗಳು ಉತ್ತಮ ತ್ಯಾಜ್ಯ ನಮ್ಗೆ, ಅದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಳ್ಳಕ್ಕೆ ನಮ್ಗೊಂದು ಒಳ್ಳೆ ಅವಕಾಶ. ಅದ್ರ ಜೊತೆ ಜೊತೆಗೆ ಆ ಬಾಳೆಯಲ್ಲಿ ಎಸ್ಪೆಷಲಿ ಪೊಟ್ಯಾಶ್ ಅಂಶ ಕೂಡ ಹೆಚ್ಚಾಗಿದೆ. ಅದರಿಂದಾಗಿ ನಾವು ಈ ಅಂತರ ಬೆಳೆಗಳನ್ನ ಪ್ರಾರಂಭಿಕ ವರ್ಷಗಳಲ್ಲಿ ಈ ಬೆಳೆಗಳನ್ನ ನಾವು ಬೆಳ್ಕೋಬಹುದು. ಇದ್ರ ಜೊತೆ ಜೊತೆಗೆ ಕೆಲವರು ತರಕಾರಿಗಳನ್ನು ಮಾಡ್ತಾರೆ, ಕುಂಬಳ ಹಾಕೋದಿರ್ಬೋದು, ಬೆಂಡೆ ಹಾಕೋದಿರ್ಬೋದು, ಹೂ ಬೆಳಿಬಹುದು, ಇವನ್ನ ಪ್ರಾರಂಭದ 2-3 ವರ್ಷದಲ್ಲಿ ಮಾಡ್ಕೋಬಹುದು. 4-5 ವರ್ಷ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೆರಳು ಆವರ್ತಕ್ಕೆ ಶುರು ಆಗುತ್ತದೆ ತೋಟ ಒಳಗೆ. ಅಂತ ಸಂದರ್ಭದಲ್ಲಿ ನಾವು ನುಗ್ಗೆ ಪಪ್ಪಾಯವನ್ನು ನಾಟಿ ಮಾಡಿದ್ದೆ ಅದರಲ್ಲಿ ಗಿಡ ಬೆಳೆಯುತ್ತೆ, ಆದ್ರೆ ಫಲ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳ್ತೀವಿ, ಫೋಟೋಸಿಂಥಿಸಿಸ್ ಆಗ್ಬೇಕಂತ ಹೇಳಿದ್ರೆ ಸಾಕಷ್ಟು ಸೂರ್ಯನ ಕಿರಣಗಳು ಬೇಕು ನಮ್ಗೆ. ಹೌದು ಸರ್. ಒಂದು ಬಾರಿ ನೆರಳಾಯ್ತು ಅಂತ ಹೇಳಿದ್ರೆ ಈ ರೀತಿ ಅತಿ ಹೆಚ್ಚು ಸೂರ್ಯಕಿರಣಗಳನ್ನ ಬಯಸುವಂತ ಬೆಳೆಗಳನ್ನ ನಾವು ಬೆಳೆಯೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸರ್. ಅಂತ ಸಂದರ್ಭದಲ್ಲಿ ನಾವು ಹಾಗಾದ್ರೆ ಸುಮ್ಮನೆ ಇರ್ಬೇಕನ್ನೋದ ಖಂಡಿತ ಇಲ್ಲ. ಅವಾಗ್ಲೂ ಕೂಡ ನೀವು ಬೇರೆ ಬೆಳೆಗಳ ಅವಕಾಶ ನಮ್ಗಿದೆ. ನೆರಳನ್ನ ಬಯಸುವಂತ ಬೆಳೆಗಳಿರ್ಬಹುದು, ಅದರಲ್ಲಿ ಏಕವಾರ್ಷಿಕ ಬೆಳೆ ಇರ್ಬೋದು ಅಥವಾ ಬಹುವಾರ್ಷಿಕ ಬೆಳೆಗಳ ಅವಕಾಶಗಳು ನಮ್ಗೆ ಬಹಳ ಹೆಚ್ಚಾಗಿದೆ ಸರ್ ಅಡಿಕೆಯಲ್ಲಿ. ಈಗ ಉದಾಹರಣೆಗೆ 5 ವರ್ಷದ ನಂತರ ಯಾವ್ದನ್ನ ನಾಟಿ ಮಾಡಬಹುದು ಅಂತ ಕೇಳೋದಾದ್ರೆ, ಮೊದಲನೇದಾಗಿ ನಮ್ಗೆ ಬರೋ ಸಮಸ್ಯೆಗಳನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವೇನ್ ಹೇಳ್ತೀವಿ, ಅಡಿಕೆ ತೋಟ ಮಾಡಿದೀವಿ ಆದ್ರೆ ನಮ್ಗೆ ಲೇಬರ್ ಸಮಸ್ಯೆ ಅನ್ನೋದು ಇವತ್ತು ಹೆಚ್ಚಾಗಿ ಎಲ್ಲರ ಕಡೆ ಕಂಡು ಬರೋದು. ಅದರಿಂದಾಗಿ ನಾವು ತರಕಾರಿ ಬೆಳೀರಿ, ಇನ್ನೊಂದ್ ಬೆಳೀರಿ, ಮತ್ತೊಂದ್ ಬೆಳೀರಿ ಅಂದ್ರೆ ರೈತರು ಕೂಡ ಆಸಕ್ತಿ ತೋರ್ಸಲ್ಲ, ಕಾರಣ ಕಾರ್ಮಿಕರ ಕೊರತೆ. ಹೌದು. ಅಂತಹ ಸಂದರ್ಭದಲ್ಲಿ ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ ಆದ್ರೂ ಕೂಡ ಅದರ ಒಳಗೂ ಕೂಡ ನಾವು ಯಾವ್ದಾದ್ರು ಬಹುವಾರ್ಷಿಕ ಬೆಳೆ ಇದೆಯಾ ನಾವು ಬೆಳಿಬಹುದಾದಂತ ಗಮನಿಸ್ತೀವಿ ನಾವ್ ಯಾವಾಗ್ಲೂ. ಅಂತದ್ರಲ್ಲಿ ಒಂದು ಉತ್ತಮ ಅವಕಾಶ ಅಂತ ಹೇಳಿದ್ರೆ ಮೊದಲನೇದಾಗಿ ಕೋಕೋ. ಕೋಕೋ ಬೆಳೆ ಏನದು? ಕೋಕೋ ಬೆಳೆ, ಕೋಕೋ ಬೆಳೆ ಈಗ ನಾವೇನು ಈಗ ಚಾಕ್ಲೇಟ್ ಮಾಡ್ತಾರೆ ಅದರಲ್ಲಿ ಉಪಯೋಗಿಸುವಂತ ಪ್ರಮುಖ ಅಂಶನೇ ಕೋಕೋ. ಕೋಕೋ ಬೀಜ ಅಂತ ಹೇಳ್ತೀವಿ, ಕೋಕೋ ಬೀನ್ಸ್ ಅಂತ ಹೇಳ್ತೀವಿ. ಮತ್ತೆ ಈಗ ಇದರಲ್ಲಿ ಕೇಕ್ಸ್ ಮಾಡೋದ್ರಲ್ಲಿ ಬೇರೆ ಬೇರೆ ಇದರಲ್ಲಿ ಕೂಡ ಉಪಯೋಗಿಸ್ತಾರೆ ಅಲ್ವಾ ಸರ್? ಹೌದೌದು, ಖಂಡಿತ ಖಂಡಿತ ಸರ್. ಅದರಲ್ಲೂ ಈಗ ಇದೊಂದು ಟ್ರೆಂಡ್ ಶುರು ಆಗಿದೆ, ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಅಂತ ಹೇಳಿ, ಆರ್ಗಾನಿಕ್ ಕೇಕ್ ಅಂತ ಹೇಳಿ. ಹೌದು ಸರ್. ಮೊದಲೆಲ್ಲ ಏನಾಗ್ತಿತ್ತು ತಾವ್ ಹೇಳ್ದಂಗೆ, ಖಂಡಿತವಾಗಿ ಕ್ಯಾಡ್ಬರೀಸ್ ಕಂಪನಿನೇ ಹುಡುಕ್ಬೇಕಾಗಿತ್ತು, ಕ್ಯಾಂಪೋನೇ ಹುಡುಕ್ಬೇಕಾದಿತ್ತು ನಾವು. ಹೌದು. ಈಗೇನಾಗ್ತಾ ಇದೆ, ಈಗ ಉದಾಹರಣೆಗೆ ಒಬ್ಬ ರೈತರ ಹತ್ರ ಒಂದ್ 5 ಕೆಜಿ 10 ಕೆಜಿ ಕೊಕ್ಕೋ ಬೀಜ ಇದೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಮನೆ ಮಟ್ಟದಲ್ಲಿ ಕೇಕ್ ತಯಾರಿಕೆ ಆಗಿರ್ಬೋದು ಅಥವಾ ನಮ್ಮ ಲೋಕಲ್ ಬೇಕರಿಗಳಿರ್ಬೋದು, ನಾವು ಅವ್ರಿಗೂ ಕೂಡ ಅದನ್ನ ಮಾರಾಟ ಮಾಡ್ಕೋಬಹುದು ಸರ್. ಮಾರಾಟ ಮಾಡಿ. ಈಗ ನಿಮ್ಗೆ ಇನ್ನೊಂದು ಹೊಸ ಟ್ರೆಂಡ್ ಹೋಮ್ ಮೇಡ್ ಚಾಕ್ಲೇಟ್ ಅಂತ. ಹೌದು, ತುಂಬಾ ಬೇಡಿಕೆಯಲ್ಲಿರೋದು. ಹೌದೌದು ಸರ್, ಡಾರ್ಕ್ ಚಾಕ್ಲೇಟ್ ಅಂತ ಮಾಡ್ತಾರೆ. ಇದಕ್ಕೆಲ್ಲ ಕೋಕೋ ಒಂದು ಉತ್ತಮವಾದ ಪರಿಕರ ಅಂತ ಹೇಳ್ಬೋದು. ಅವ್ರ ಮುಖ್ಯವಾದ ಪರಿಕರನೇ ಕೋಕೋ. ಕೋಕೋ ಈ ಕೋಕೋ ಬೆಳೆನ ನಾವು ಅಡಿಕೆ ಬೆಳೆಯಲ್ಲಿ ಅತ್ಯುತ್ತಮವಾಗಿ ಸಂಯೋಜನೆ ಮಾಡಬಹುದು. ಇದ್ರ ಜೊತೆ ಜೊತೆಗೆ ನಮ್ ಬರೀ ಅಡಿಕೆ ಅಷ್ಟೇ ಹೇಳಿದ್ರೆ ತಪ್ಪಾಗುತ್ತೆ, ಕೋಕೋವನ್ನ ತೆಂಗಿನಲ್ಲೂ ಕೂಡ ಬಹಳ ಉತ್ತಮವಾಗಿ ಬೆಳಿಬಹುದು ನಾವು. ಉದಾಹರಣೆಗೆ ಈಗ ನಾನು ಅಡಿಕೆ ಹೇಳ್ತಾ ಇದೀನಿ, ಅಡಿಕೆ ಒಂದು ಮುಖ್ಯವಾಗಿ ನಾವು 9 ಅಡಿ 9 ಅಡಿ ಆಯ ಅಥವಾ ದಾಯದಲ್ಲಿ ನಾಟಿ ಮಾಡಿದೀವಿ ಅಂತ ಹೇಳಿದ್ರೆ, ಕೋಕೋ ಯಾವ ರೀತಿ ನಾಟಿ ಮಾಡ್ಬೇಕನ್ನೋದಾದ್ರೆ, ನಾವು ಕೋಕೋ ಸಸಿನ 4 ಅಡಿಕೆ ಗಿಡಗಳ ನಡುವೆ ನಾಟಿ ಮಾಡ್ಬೇಕು. ಯಾವ ರೀತಿ? ಒಂದು ಸಾಲಿನಲ್ಲಿ ನೀವು ನೇರವಾಗಿ ಹಾಕೊಂಡೋಗೋದು, ಪಕ್ಕದ ಸಾಲು ಖಾಲಿ ಬಿಡೋದು, ಅವಾಗ ನಿಮ್ಗೆ 9 ಅಡಿ 18 ಅಡಿ ದಾಯ ಆಗುತ್ತೆ. ಈಗ 4 ಅಡಿಕೆ ಗಿಡದ ಮಧ್ಯೆ ಒಂದ್ ಅಡಿಕೆ ಗಿಡ ನೆಡ್ತೀರಿ, ಆ ಸಾಲಿನಲ್ಲಿ ಅದೇ ರೀತಿ ನೆಟ್ಕೊಂಡು ಹೋಗ್ತೀರಿ, ಪಕ್ಕದ ಸಾಲು ಪೂರ್ತಿ ಖಾಲಿ, ನಂತರ ಅದೇ ಪಕ್ಕ ಸಾಲದಲ್ಲಿ ಸೇಮ್ ಆಗಿ 4 ಗಿಡದ ಮಧ್ಯೆ, ಅವಾಗ 9 ಅಡಿ 18 ಅಡಿ ದಾಯ ಅಂತ ಹೇಳಿದ್ರೆ, ಒಂದೇ ಎಕರೆಗೆ ಸರಿಸುಮಾರು 250-275 ಕೋಕೋ ಗಿಡಗಳು ಕೂರ್ತವೆ. ಹೀಗೆ ಕೋಕೋ ಗಿಡ ಕೂತ ನಂತರ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಅದರ ನಿರ್ವಹಣೆ ಬಹಳ ಮುಖ್ಯ. ನಿರ್ವಹಣೆ ಅಂದ್ರೇನು? ಈಗ ಉದಾಹರಣೆಗೆ ಬಹಳಷ್ಟು ಜನ ನಮ್ಮಲ್ಲಿ ರೈತರು ಕೇಳೋದೇನಂತ ಹೇಳಿದ್ರೆ, ಕೋಕೋ ಗಿಡಗಳನ್ನ ನಾನು 2 ಅಡಿಕೆಲ್ಲ ನೆಟ್ಬೋದಾ, 3 ಅಡಿಕೆಲ್ಲ ನೆಟ್ಬಿಡ್ಬೋದಾ ಅಂತ ಕೇಳ್ತಾರೆ. ನಾವು ಅದನ್ನ ಶಿಫಾರಸ್ ಮಾಡಲ್ಲ. ನಾವು ಸಾಮಾನ್ಯವಾಗಿ ನಿಮ್ ಅಡಿಕೆ ಗಿಡ ಯಾವಾಗ ಹೊಂಬಳೆ ಬಿಡಕ್ ಶುರು ಆಗುತ್ತೆ ಅದಾದ ನಂತರ ಮಾಡಿ ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದ್ 5 ವರ್ಷದಿಂದ 6 ವರ್ಷದ ನಂತರ ನೀವು ಮಾಡೋದಾದ್ರೆ ಬಹಳ ಒಳ್ಳೇದು ಸರ್. ಏನಕ್ಕೆ ಅಂತ ಹೇಳಿದ್ರೆ, ಅಡಿಕೆಗೆ ಹೋಲಿಸ್ಕೊಂಡಲ್ಲಿ ಕೋಕೋ ಬಹಳ ಸೊಂಪಾಗಿ ಬೆಳೀತದೆ. ನಿಮ್ದು ಅಡಿಕೆ ಗಿಡ ತುಂಬಾ ಚಿಕ್ಕದಾಗಿದ್ದಾಗಲೇ ಬೆಳೆದ್ರೆ ಕೋಕೋ ಗಿಡ ತುಂಬಾ ಎತ್ತರವಾಗಿ ಬೆಳೀತದೆ, ತೊಂದರೆ ಆಗ್ಬೋದು. ಅದರಿಂದ ನಾವೇನು ಮಾಡ್ತೀವಿ, ಹೊಂಬಾಳೆ ಹೊಡೆದ ನಂತರ ಫಲ ಕಚ್ಚಿದ ನಂತರ ನೀವು ಇದನ್ನ ನಾಟಿ ಮಾಡ್ಕೊಳ್ಳೋದು ಸೂಕ್ತ. ಮತ್ತೆ ಅದ್ರ ಜೊತೆ ಜೊತೆಗೆ ಏನಪ್ಪ ಇದ್ರದ್ದು ಉಪಯೋಗ? ಈಗ ಉದಾಹರಣೆಗೆ ನಾನು ಮೊದಲೇ ಹೇಳ್ದಂಗೆ ಕೋಕೋ ಬೀನ್ಸ್ ನ ಚಾಕ್ಲೇಟ್ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ. ಉದಾಹರಣೆಗೆ ಹೆಚ್ಚು ಕಮ್ಮಿ ನಿಮ್ಗೆ 2.5-3 ವರ್ಷದಿಂದಲೇ ನಾಟಿ ಮಾಡಿದ 2.5-3 ವರ್ಷದಿಂದಾನೇ ನಿಮ್ಗೆ ಫಲ ಬಿಡಕ್ ಶುರು ಆಗ್ತದೆ. ಒಂದು ಗಿಡದಿಂದ ಕನಿಷ್ಠ ಪಕ್ಷ 2 ಕೆಜಿ ಬೀಜಗಳನ್ನ ನೀವು 1 ಕೆಜಿಯಿಂದ 1.5 ಕೆಜಿ ಬೀಜಗಳನ್ನು ನೀವು ಪಡಿಬಹುದು ಕೋಕೋ ಬೀಜಗಳನ್ನ. ಇದ್ರದ್ದು ಮಾರ್ಕೆಟ್ ಯಾವ ರೀತಿ, ಪ್ರೈಸ್ ಯಾವ ರೀತಿ ಅಂತ ಕೇಳೋದಾದ್ರೆ, ನೀವು ಮಾರ್ಕೆಟ್ ನಿಮ್ ಕ್ಯಾಂಪ್ಕೋದಲ್ಲಿ ತಗೋತಾರೆ, ಮ್ಯಾಂಕೋದಲ್ಲಿ ತಗೋತಾರೆ, ಕ್ಯಾಡ್ಬರೀಸ್ ಅವ್ರು ಏನು ಡೈರಿ ಮಿಲ್ಕ್ ಇವೆಲ್ಲ ಚಾಕ್ಲೇಟ್ ಮಾಡ್ತಾರಲ್ಲ, ಅವ್ರು ಕೂಡ ಇದನ್ನ ಅವರೇ ಗಿಡ ಕೊಟ್ಟು ಅವರೇ ಪರ್ಚೇಸ್ ಮಾಡೋ ಸ್ಥಿತಿ ಕೂಡ ಇದೆ. ಇವತ್ತು ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ರೀತಿನೇ ಒಪ್ಪಂದ ಕೃಷಿ ಅಂತಾನೆ ಹೇಳ್ಬೋದು. ಏನಕ್ಕೆ ಕಾರಣ ಏನಂತ ಹೇಳಿದ್ರೆ ಸರ್, ಈಗ ನಮ್ಮ ಭಾರತ ದೇಶಕ್ಕೆ 10 ಕೆಜಿ ನಮ್ಗೆ ಕೋಕೋ ಬೀಜ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಕೇವಲ 2-3 ಕೆಜಿ ಅಷ್ಟೇ ಉತ್ಪಾದನೆ ಆಗ್ತಾ ಇದೆ. ಬೇರೆ ದೇಶದಿಂದ ನಾವು ಆಮದು ಮಾಡ್ಕೋತಾ ಇದೀವಿ. ನಾವು ಹೇಳ್ದಂಗೆ ಬೇಡಿಕೆಗಿಂತ ಕಡಿಮೆ ಇದೆ. ಹೌದು. ಮತ್ತೆ ನೀವು ನೋಡೋದಾದ್ರೆ, ಮೊದ್ಲೆಲ್ಲ ಈ ರೀತಿ ಬೀಜಕ್ಕೆ 100-150 ರೂಪಾಯಿ ಇದ್ರೆ ಹೆಚ್ಚು. ಈಗ ನೀವು ಶಿವಮೊಗ್ಗ ಮಾರ್ಕೆಟ್ ಅಲ್ಲಿ ಗಮನಿಸ್ ನೋಡೋದಾದ್ರೆ, ಈಗ ಕೇವಲ 8-10 ತಿಂಗಳಿಂದ 1 ಕೆಜಿ ಬೀಜ 900 ರೂಪಾಯಿವರೆಗೂ ಹೋಗಿತ್ತು. ಈಗ ಸರಿಸುಮಾರು 400-500 ರೂಪಾಯಿ ಬಂದಿರ್ಬೋದು. ನಾವು ಅಷ್ಟು ಇಟ್ಕೊಳ್ಳೋದೇ ಬೇಡಿ, ಬರೀ 150 ರೂಪಾಯಿ ಇಟ್ಕೊಳ್ಳೋಣ. 150 ರೂಪಾಯಿ ಇಟ್ಕೊಂಡ್ರು ಒಂದು ಗಿಡಕ್ಕೆ 2 ಕೆಜಿ ಬೀಜ ಬಂದ್ರೂ ನಮ್ಗೆ ಎಷ್ಟಾಯ್ತು? 250-300 ರೂಪಾಯಿ ಆಯ್ತು. 300 ರೂಪಾಯಿ ಅಂತ ಹೇಳಿದ್ರೆ ಒಂದ್ ಎಕರೆ ಕಮ್ಮಿ ಅಂದ್ರೆ 50-60 ಸಾವಿರ ರೂಪಾಯಿ ನಾವು ಹಣ ಸಂಪಾದನೆಯನ್ನ ಇದರಲ್ಲಿ ಮಾಡ್ಕೋಬಹುದು. ಹೌದು ಸರ್. ಇದನ್ನ ನಾನ್ ಹೇಳೋದು ಬರೀ ಗೊಬ್ಬರ ಮತ್ತೆ ಲೇಬರ್ ಮೇಂಟೆನೆನ್ಸ್ ಆದ್ರೂ ಕೂಡ ಸಾಕು ಮೊದಲನೇದು. ಎರಡನೇದು ಕಣ್ಣಿಗೆ ಕಾಣದ ಲಾಭ ಅಂತ ಹೇಳ್ತೀವಿ. ವರ್ಷಕ್ಕೊಂದ್ಸರಿ ಈ ಕೋಕೋ ಗಿಡಗಳನ್ನ ಕಪಾತ್ ಮಾಡ್ತೀವಿ, ಪ್ರೂನಿಂಗ್ ಮಾಡ್ತೀವಿ. ಈ ಪ್ರೂನಿಂಗ್ ಮಾಡಿ ಬಂದಂತ ಎಲೆಗಳನ್ನ ಮುಚ್ಚಿಗೆಯಾಗಿ ಬಳಸ್ತೀವಿ ನಾವು. ನೀವು ಬಹಳಷ್ಟು ಕಡೆ ಗಮನಿಸ್ ನೋಡಿ, ಯಾವ ರೈತರು ನಿಮ್ಗೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ತಾರೆ, ಅವ್ರ ತೋಟದಲ್ಲಿ ನೀವು ಇಲ್ಲ ಕಾಫಿ ಬೆಳೆ ನೋಡ್ತೀರಿ ಇಲ್ಲ ಕೋಕೋ ಬೆಳೆ ನೋಡ್ತೀರಿ. ಕಾರಣ ಏನಂತ ಹೇಳಿದ್ರೆ, ಬಹು ಸರಿಯ ಬೆಳೆ ಪದ್ಧತಿ ಅಥವಾ ಮಲ್ಟಿ ಸ್ಟೋರೇಡ್ ಕ್ರಾಪಿಂಗ್ ಅಂತ ಹೇಳ್ತೀವಿ, ಬಹುಮಾಡಿ ಬೆಳೆ ಪದ್ಧತಿ. ಅದರಲ್ಲಿ ಒಂದ್ 6-8 ಅಡಿ ಎತ್ತರದಲ್ಲಿ ಈ ಸೂರ್ಯನ ಕಿರಣಗಳನ್ನ ಹೀರ್ಕೊಂಡು ಬೆಳೀತಾ ಹೋಗ್ತದೆ ಈ ಗಿಡ. ಅದರಿಂದಾಗಿ ಈ ಒಂದು ಗಿಡದಲ್ಲಿ ನಿಮ್ಗೆ ಎಲೆ ಉದುರೋದು ಕೂಡ ಹೆಚ್ಚು. ಅದರಿಂದಾಗಿ ಹೆಚ್ಚಿನ ಪ್ರಮಾಣದ ಸಾವಯವ ಅಂಶವನ್ನ ನಿಮ್ಗೆ ಮಣ್ಣಿಗೆ ಸೇರಿಸ್ಕೊಡ್ತದೆ, ಮತ್ತೆ ನೀರಾವಿ ಆಗೋದನ್ನು ತಡೆಯುತ್ತದೆ. ಮತ್ತೆ ಉದಾಹರಣೆಗೆ ಒಬ್ಬ ರೈತ ಎಕರೆ ಉಳುಮೆ ಮಾಡ್ಸ್ಬೇಕಂತ ಹೇಳಿದ್ರೆ 4-5 ಸಾವಿರ ರೂಪಾಯಿ ದುಡ್ಡು ಬೇಕು. ಹೌದು ಸರ್. ನೀವು ಈ ಬೆಳೆ ಹಾಕೊಂಡ್ರೆ 1 ಎಕರೆಯಲ್ಲಿ 1/2 ಎಕರೆ ಈ ಬೆಳೆ ಕವರ್ ಆಗ್ತದೆ, ಇನ್ನು 1/2 ಎಕರೆ ಉಳುಮೆ ಮಾಡ್ಕೊಂಡ್ರು ಕೂಡ ಅವರು 1/2 ದುಡ್ಡು ಉಳಿಸಬಹುದು ಅಲ್ಲೂ ಕೂಡ. ಇದಿಷ್ಟು ಉಪಯೋಗ ಕೋಕೋದಲ್ಲಿದೆ ಸರ್. ಇದು ಒಂದು ಬೆಳೆ. ಇದೇ ರೀತಿ ತದನಂತರ ನಾವು ಜಾಯ್ಕಾಯಿ ಬೆಳೆಯನ್ನು ಕೂಡ ನಾವು ಮಾಡಬಹುದು. ಜಾಯ್ಕಾಯಿ ಜಾಯ್ಕಾಯಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಒಂದು ಬಹುವರ್ಷೀಯ ಬೆಳೆ. ನಮ್ ತೆಂಗ್ ಯಾವ ರೀತಿ 50-60 ವರ್ಷ ಇರುತ್ತೋ ಅದು ಕೂಡ ಅಷ್ಟು ವರ್ಷ ಬದುಕುವಂತ ಮರ. ಆದ್ರೆ ಅದನ್ನ ನಾವು ಆಕ್ಚುಲಿ ಅಡಕೆಗಿಂತ ತೆಂಗಿನ ತೋಟದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಫಲ. ಅಂದ್ರೆ ಇದಕ್ಕೆ ನೆರಳು ಸ್ವಲ್ಪ ಇಷ್ಟ, ಬಿಸಿಲು ಹೆಚ್ಚಿಗೆ ಇದ್ರೆ ಇನ್ನೂ ಒಳ್ಳೇದು. ಯಾವ್ದಕ್ಕೆ? ಜಾಯಿಕಾಯಿಗೆ. ಜಾಯಿಕಾಯಿ ಅಡಿಕೆಯಲ್ಲೂ ಕೂಡ ನೀವು ಖಂಡಿತವಾಗಿ ಬೆಳಿಬಹುದು. ಯಾವ ರೀತಿ 27 ಅಡಿ ಒಂದೊಂದು ಗಿಡ ನಾಟಿ ಮಾಡ್ಕೊಂಡು ಹೋದ್ರೆ ನೀವು, ಅಂದ್ರೆ 4 ಅಡಿಕೆ ಗಿಡದ ಮಧ್ಯೆ ಒಂದು ಗಿಡ ನಾಟಿ ಮಾಡಿದ್ರೆ 2 ಆ ರೀತಿ ಭಾಗ ಖಾಲಿ ಬಿಡಿ, ಮತ್ತೆ 3ನೇ ಭಾಗ ಅಂದ್ರೆ 9, 19, 22, 18, 23, 27 ಅಡಿಗೆ ಮತ್ತೊಂದು ಗಿಡ ನಾಟಿ ಮಾಡ್ಕೊಳ್ಳಿ. ಅದ್ರಲ್ಲಿ ನಾವೇನ್ ಹೇಳ್ತೀವಿ, ಸೈಡ್ ಅಲ್ಲಿ ಈಗ ತೋಟದ ಸುತ್ತ ಜಾಗ ಖಾಲಿ ಇರುತ್ತೆ, ನಾನೇನ್ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ತೋಟದ ಸುತ್ತ ಫಸ್ಟ್ ನಾಟಿ ಮಾಡ್ಕೊಳ್ಳಿ, ಯಾಕಂದ್ರೆ ಬಿಸಿಲು ಅಲ್ಲಿ ಜಾಸ್ತಿ ಬೀಳುವಂತ ಅವಕಾಶ ಇರುತ್ತೆ ನಿಮ್ಗೆ. ಅದೇ ರೀತಿ ಒಳಗಡೆ ಕೂಡ ನಾಟಿ ಮಾಡ್ಕೋಬಹುದು. ಅದ್ರಲ್ಲಿ ಇದ್ರಲ್ಲಿ ಒಂದೇ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಇದನ್ನ ಡಯೋಷಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ಅಂದ್ರೆ ಗಂಡು ಗಿಡ ಬೇರೆ ಹೆಣ್ಣು ಗಿಡ ಬೇರೆ ಆಗೋ ಚಾನ್ಸಸ್ ಇದೆ, ಅದರಲ್ಲಿ ನಮ್ಮ ಜಾಯಿಕಾಯಿಯಲ್ಲಿ. ಜಾಯಿಕಾಯಿಯಲ್ಲಿ ಅದರಿಂದಾಗಿ ನಾವು ಬೀಜದ ಗಿಡ ನಾಟಿ ಮಾಡಿದಾಗ ಆ ಗಿಡ ಗಂಡಾದ್ರೂ ಆಗ್ಬಹುದು ಹೆಣ್ಣಾದ್ರೂ ಆಗ್ಬಹುದು, ನಮಗ್ ಗೊತ್ತಿರಲ್ಲ. ಅದರಿಂದಾಗಿ ರೈತರು ನಾವು ಕಸಿ ಗಿಡ ನೆಡ್ಬೇಕಾ ಬೀಜದ ಗಿಡ ನೆಡ್ಬೇಕಾ ಅನ್ನೋದನ್ನ ಅವ್ರ ಗಮನದಲ್ಲಿ ಇಟ್ಕೋಬೇಕು. ಕಸಿ ಗಿಡನೇ ನಾಟಿ ಮಾಡೋದಾದ್ರೆ ಅದಕ್ಕೆ ಇನ್ನೊಂದು ಸಮಸ್ಯೆ ಇದೆ. ಕಸಿ ಗಿಡ ನಾಟಿ ಮಾಡಿದ್ರೆ ಏನಾಗುತ್ತೆ, ಅವರು ಹೆಣ್ಣು ಗಿಡದಿಂದಾನೇ ಕಸಿ ಕಟ್ಟಿ ತಗೊಂಡಿರ್ತಾರೆ, ಬರೋ ಗಿಡ ಹೆಣ್ಣು ಗಿಡನೇ ಆಗುತ್ತೆ. ಅದ್ರ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಇದರಲ್ಲಿ ಕಸಿ ಕಟ್ಟೋದು ಬಹಳ ಕಷ್ಟ, ಸಕ್ಸಸ್ ರೇಟ್ ಕಮ್ಮಿ, ಅದರಿಂದಾಗಿ ಅದ್ರ ಬೆಲೆ ಕೂಡ ತುಂಬಾ ಜಾಸ್ತಿ. ಒಂದು ಗಿಡಕ್ಕೆ 500-600 ರೂಪಾಯಿ ವರೆಗೂ ರೇಟ್ ಇದೆ. ಹಂಗಾಗಿ ಹೆಚ್ಚಿಗೆ ರೇಟ್ ಇದೆ. ಮತ್ತೆ ಆ ಕಸಿ ಕಡ್ಡಿ ಕಟ್ಟೋರ್ ಏನ್ ಮಾಡ್ತಾರೆ ಸರ್, ಕೆಲವೊಂದ್ಸರಿ ತಾಯಿ ಗಿಡದಿಂದ ತಗೋಬೇಕಾದ್ರೆ ಕಸಿ ಕಡ್ಡಿ ಮೇಲಕ್ ಹೋಗುವಂತ ಕಡ್ಡಿನ ಕಟ್ ಮಾಡಿ ಅವರು ಕಸಿ ಮಾಡ್ಬೇಕು. ಕೆಲವೊಂದು ಬಾರಿ ಕೆಳಕ್ಕೆ ಇಳಿ ಬಿದ್ದಿರುವಂತ ಕಡ್ಡಿ ಕಸಿ ಕಡ್ಡಿನ ಕಸಿ ಮಾಡ್ಬಿಟ್ಟಾಗ ಅವರು 1-2 ವರ್ಷಕ್ಕೆ ಫಲ ಬರುತ್ತೆ ಹೌದು, ಅದ್ರ ಸಮಸ್ಯೆ ಏನಾಗುತ್ತೆ ಅಂದ್ರೆ ಪೊದೆ ಆಕಾರದಲ್ಲಿ ಆಗ್ಬಿಡ್ತದ ಗಿಡ, ದೊಡ್ಡ ಮರ ಆಗೋದಿಲ್ಲ. ಈಗ 500 ಕಾಯಿ ಬಿಡೋ ಜಾಗದಲ್ಲಿ ಬರೀ 50 ಕಾಯಿ ಬಿಡ್ತಾ ಇರ್ತದೆ, ಅದು ಆರ್ಥಿಕವಾಗಿ ಒಳ್ಳೇದಲ್ಲ ರೈತರಿಗೆ. ಅಂದ್ರೆ ವೈಜ್ಞಾನಿಕವಾಗಿ ಅದು ಸರಿ ಇಲ್ಲ ಅಂತ ಹೇಳ್ತೀರಾ ಆತರ ಮಾಡೋದು? ವೈಜ್ಞಾನಿಕವಾಗಿ ಅವರು ಕರೆಕ್ಟ್ ಆಗಿ ಕಸಿ ಕಟ್ಟಿದ್ರೆ ಖಂಡಿತವಾಗಿ ಒಳ್ಳೇದು. ಕಸಿ ಕಡ್ಡಿನ ಅವ್ರು ತಗೊಂಡು ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಈ ರೀತಿ ತಪ್ಪಾಗ್ತದೆ. ಅದರಿಂದಾಗಿ ನಮ್ಗೆ ನಂಬಿಕೆ ಇರೋ ಕಡೆ ಅಷ್ಟೇ ನಾವು ಕಸಿ ಗಿಡಗಳನ್ನ ಖರೀದಿ ಮಾಡ್ಬೇಕು. ಹೌದು, ಯಾಕಂದ್ರೆ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ರೈತರು, ಹಾಗಾದಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರೈತರ ದೃಷ್ಟಿಯಲ್ಲಿ ನೋಡಿದಾಗ ಕೆಲವೊಬ್ರು ರೈತರ ಹತ್ರ ನಾವು ಒಡನಾಟ ಇಟ್ಕೊಂಡಿರೋದ್ರಿಂದ ಅವ್ರು ಹೇಳದ ಏನ್ ಹೇಳ್ತಾರೆ ಸರ್, ನಮ್ಗೆ ಬೀಜದ ಗಿಡ ಅರ್ಧ ಒಂದು 70% ಎಣ್ಣಾದ್ರೂ ಪರವಾಗಿಲ್ಲ, ನಮ್ಗೆ ಒಂದ್ 5 ವರ್ಷ ಲೇಟ್ ಆಗಿ ಫಲ ಬಂದ್ರು ಪರವಾಗಿಲ್ಲ, ಆದ್ರೆ ನಮ್ಗೆ ಬೀಜದ ಮರನೇ ಸೂಕ್ತ ಅಂತ ಹೇಳ್ತಾರೆ. ಕಾರಣ ದೊಡ್ಡದಾಗಿ ಬೆಳೆಯುತ್ತೆ, ಹೆಚ್ಚು ಕಾಯಿಗಳನ್ನ ಬಿಡುತ್ತೆ. ಮತ್ತೆ ನಾವು ಹೊಸ ಗಿಡ ಈಗ ಒಂದು ಗಿಡ ತರ ದುಡ್ಡನ್ನ ನಾನು 10 ಗಿಡ ತರ್ತೀನಿ, ಒಂದು ಬೀಜದ ಗಿಡ 60-70 ರೂಪಾಯಿ ಸಿಗುತ್ತೆ ನಿಮ್ಗೆ, ನಾನು 10 ಗಿಡ ನಾಟಿ ಮಾಡ್ಕೋತೀನಿ ಅಂತ ರೈತರು ಹೇಳ್ತಾರೆ. ಅದರಿಂದಾಗಿ ರೈತ ಬಾಂಧವರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಪ್ರದೇಶದಲ್ಲಿ ಉತ್ತಮವಾದ ಕಸಿ ಗಿಡ ಸಿಕ್ಕರೆ ಖಂಡಿತವಾಗಿ ಕಸಿ ಗಿಡ ಉಪಯೋಗಿಸಿ, ತಮಗೆ ನಂಬಿಕೆ ಇಲ್ಲ ಅನುಮಾನ ಇದೆ ಅಂತ ಹೇಳಿ ಬೀಜದ ಗಿಡ ಕೂಡ ಬಳಸಬಹುದು. ಅದರಿಂದಾಗಿ ಈ ಜಾಯಿಕಾಯಿ ಜಾಯಿಪತ್ರೆಗೆ ಯಾವತ್ತಿದ್ರು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಇದೆ, ಇದನ್ನು ಕೂಡ ಅವರು ಮಾಡ್ತಾ ಹೋಗ್ಬೋದು. ಇದ್ರ ಜೊತೆ ಜೊತೆಗೆ ಇತರೆ ಬೆಳೆಗಳು ತಮಗೆ ತಿಳಿದೇ ಇದೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ, ಒಂದು ಕಾಳುಮೆಣಸು, ಎರಡನೇದು ಏಲಕ್ಕಿ, ಕಾರ್ಡಮಮ್ ಅಂತ ಹೇಳ್ತೀವಿ ಏಲಕ್ಕಿ. ಹೌದು, ಆದ್ರೆ ನಾನು ಇದಕ್ಕೆ ಮುಂಚೆ ಏನ್ ಎರಡು ಬೆಳೆ ಹೇಳದ್ನಲ್ಲ, ಯಾವ್ದು ಕೋಕೋ ಮತ್ತೆ ಜಾಯಿಕಾಯಿ, ಇದು ಸ್ವಲ್ಪ ಲೇಬರ್ ಅಂದ್ರೆ ಕಾರ್ಮಿಕರ ಕೊರತೆ ಇದ್ರೂ ಸಹ ನಿರ್ವಹಣೆ ಮಾಡಬಹುದು, ಕೆಲಸ ಮಾಡ್ಕೊಂಡ್ರು ಕೂಡ ನಾವೇ ಮೇಂಟೈನ್ ಮಾಡ್ಕೋಬಹುದು, ನಿರ್ವಹಣೆ ಮಾಡಬಹುದು, ನಾವು ನಿರ್ವಹಣೆ ಖಂಡಿತವಾಗಿ ಮಾಡಬಹುದು. ಹೌದು ಸರ್, ನಾವು ಹೇಳಿದಾಗ. ಆದ್ರೆ ಈ ಏಲಕ್ಕಿ ಮತ್ತೆ ಕಾಳುಮೆಣಸು ಏನಿದೆ, ಇದು ಅತಿ ಹೆಚ್ಚು ಕೇರ್ ನ ಬಯಸ್ತದೆ, ಅಂದ್ರೆ ನಾವು ನೋಡ್ಕೊತಾ ಇರ್ಬೇಕು ಅದನ್ನ ಅವಾಗ ಅವಾಗ. ಹೌದು, ಅದರಿಂದಾಗಿ ಮೊದಲನೇದಾಗಿ ಇವೆರಡೂ ಬೆಳೆಗೆ ನಾನು ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಬುಡದಲ್ಲಿ ನೀರು ನಿಲ್ಲೋ ಅಂತಿಲ್ಲ, ಸ್ಟಾಗ್ನೇಷನ್ ಅಂತ ಹೇಳ್ತೀವಿ, ಮಳೆ ಬಂದು ನೀರ್ ನಿಂತ್ಬಿಡ್ತು, ಹಿಂಗ ಅರ್ಧ ಗಂಟೆ ನೀರ್ ನಿಲ್ತು ಅಂತ ಹೇಳಿದ್ರೆ ರೋಗ ಶುರು ಅಂತ ಶುರು ಆಗ್ತದೆ. ಹೌದು, ಸೊರಗು ರೋಗ ಬರೋದು ಇನ್ನೊಂದು ಮತ್ತೊಂದು. ಅದರಿಂದಾಗಿ ಮೊದಲನೇದು ನೀರ್ ನಿಲ್ಬಾರ್ದು, ಎರಡನೇದು ಡ್ರೈನೇಜ್ ಬಸ್ಸಿಗಲ್ವೇ ಚೆನ್ನಾಗಿರ್ಬೇಕು, ಮಳೆ ಬಿದ್ದಂತ ನೀರು ಹೊರಟೋಗ್ಬೇಕು. ಮತ್ತೆ ಬಹಳಷ್ಟು ಕಡೆ ನಾವೀಗ ಕಮ್ಯಾಂಡ್ ಏರಿಯಾ ಅಂತ ಹೇಳ್ತೀವಿ, ಅಚ್ಚುಕಟ್ಟು ಪ್ರದೇಶದಲ್ಲಿ ಅಡಕೆ ತೋಟ ಮಾಡಿದವ್ರು ಏನ್ ಮಾಡ್ತಾರೆ, ಇನ್ನು ಕೂಡ ಈ ನೀರು ಹಾಯಿಸೋ ಪದ್ಧತಿಯನ್ನೇ ಇದ್ ಮಾಡ್ತಾ ಇದಾರೆ, ಕಾಲುವೆ ನೀರ್ ಇರುತ್ತೆ ಬಿಡ್ತಾರೆ. ಅಂತ ಪ್ರದೇಶದಲ್ಲಿ ಏಲಕ್ಕಿ ಮತ್ತೆ ಕಾಳುಮೆಣಸು ಬೆಳೆಯಕ್ಕಾಗಲ್ಲ, ಯಾಕಂದ್ರೆ ರೋಗಗಳು ಸುಲಭವಾಗಿ ಹರಡ್ತಾ ಹೋಗ್ತವೆ. ಅಂತ ಪ್ರದೇಶದಲ್ಲಿ ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಪದ್ಧತಿ ಉಪಯೋಗಿಸಿಕೊಂಡು ನೀರಿನ ನಿರ್ವಹಣೆ, ಗೊಬ್ಬರ ನಿರ್ವಹಣೆ ಉತ್ತಮವಾಗಿ ಮಾಡಿದ್ರಷ್ಟೇ ನೀವು ಏಲಕ್ಕಿ ಮತ್ತು ಕಾಳುಮೆಣಸು ಬೆಳೆಗಳನ್ನು ಬೆಳಿಬಹುದು. ಮೊದಲನೇದಾಗಿ ಏಲಕ್ಕಿ ಬೆಳೆ ಬೆಳಿಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ 50% ನೆರಳಿರ್ಬೇಕು ಸರ್, 40-50% ನೆರಳಿರ್ಬೇಕು, ಬಿಸಿಲಿನಲ್ಲಿ ಚೆನ್ನಾಗಿ ಬರೋದಿಲ್ಲ ಏಲಕ್ಕಿ. ಆದಷ್ಟು ಕಂದುಗಳನ್ನೇ ನಾಟಿ ಮಾಡಿದ್ರೆ ಒಳ್ಳೇದು. ಬೀಜದ ಸಸಿ ನಾಟಿ ಮಾಡಿದಾಗ ನೀವು ತಾಯಿ ಗಿಡದ ರೀತಿನೇ ಬರುವಂತ ಅವಕಾಶ ತುಂಬಾ ಕಮ್ಮಿ, ಅಂದ್ರೆ ಯೂನಿಫಾರ್ಮಿಟಿ ಒಂದೇ ರೀತಿ ಕಾಣಲ್ಲ ನಿಮ್ಗೆ ಕಾಯಿಗಳು. ಈ ಕಂದುಗಳನ್ನ ತಂದಿಟ್ಟಾಗ ಎಲ್ಲ ಒಂದೇ ರೀತಿ ಫಲವನ್ನ ಕೊಡ್ತಾವ, ತಾಯಿ ಗಿಡದ ರೀತಿ ಫಲ ಕೊಡ್ತದೆ, ಅದೊಂದು ಗಮನ ಇಟ್ಕೋಬೇಕು. ಮೆಣಸಿನ ಬಳ್ಳಿಗಳಲ್ಲೂ ಕೂಡ ನಮ್ಗೆ ಹಲವಾರು ತಳಿಗಳಿದಾವೆ ಸರ್, ಹಲವಾರು ತಳಿಗಳಿದಾವೆ. ಅದನ್ನ ನಾವು ನಮ್ಮ ಪ್ರದೇಶಕ್ಕೆ ಯಾವ್ದು ಸೂಕ್ತ, ಬಿಸಿಲು ಎಷ್ಟು ಬೀಳ್ತದೆ, ಈಗ ಉದಾಹರಣೆಗೆ ಪಣಿಯೂರ್ ಒನ್ ನಿಮ್ಗೆ ಒಂದು ಉದಾಹರಣೆ ಕೊಡೋಕ್ಕೋಸ್ಕರ, ಪಣಿಯೂರ್ ಒನ್ ಅನ್ನೋ ತಳಿ ಇದೆ, ಅದಕ್ಕೆ ಸ್ವಲ್ಪ ಬಿಸಿಲು ಚೆನ್ನಾಗಿ ಬೀಳೋ ಜಾಗ ಇದ್ರೆ ಚೆನ್ನಾಗಿ ಫಲ ಕೊಡುತ್ತೆ. ಅವಾಗ ನಾವೇನ್ ಹೇಳ್ತೀವಿ, ತೋಟದ ಸುತ್ತ ಬಿಸಿಲು ಸ್ವಲ್ಪ ಚೆನ್ನಾಗಿ ಬೀಳುತ್ತಲ್ಲ ಅಲ್ಲಿ ಪಣಿಯೂರ್ ಒಂದ್ ಹಾಕೊಳ್ಳಿ ಅಂತ ಹೇಳ್ತೀವಿ. ತೋಟದ ಒಳಗೆ ನೆರಳು ಜಾಸ್ತಿ ಆದಾಗ ಪಣ್ಣಿಯೂರಿನಲ್ಲಿ ಫಲ ಕಚ್ಚದ್ ಕಮ್ಮಿ. ಅಂತ ಸಂದರ್ಭದಲ್ಲಿ ಬೇರೆ ಪಣ್ಣಿಯೂರದ ಇತರ ವೆರೈಟಿಗಳಿವೆ, ಪಣ್ಣಿಯೂರ್ 3 ಇರ್ಬೋದು, 5 ಇರ್ಬೋದು, ಈ ರೀತಿ ಬೇರೆ ಬೇರೆ ತಳಿಗಳಿದಾವೆ, ಅದನ್ನ ನೋಡ್ಕೊಂಡು ನಾವು ಉಪಯೋಗಿಸ್ಕೊಳ್ಳೋದು ಬಹಳ ಉತ್ತಮ ಸರ್. ಅದರಿಂದಾಗಿ ನಾವು ಈ ಬೆಳೆಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಕ್ಷಮತೆಗೆ ತಕ್ಕಂತೆ, ನಮ್ಮಲ್ಲಿ ಲಭ್ಯವಿರುವ ಕಾರ್ಮಿಕರ ಮತ್ತೆ ನಮ್ಮ ಸಮಯಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆ ಮಾಡೋದು ಬಹಳ ಮುಖ್ಯ. ಜೊತೆಗೆ ಈಗ ಮನೆಗಾಯ್ತು ಮತ್ತೆ ಸ್ವಲ್ಪ ಮಾರಾಟಕ್ಕಾಯ್ತು, ತರಕಾರಿ ಆಗ್ಲಿ ಹೂವಿನ ಬೆಳೆಗಳಾಗ್ಲಿ ಬೆಳ್ಕೋಬಹುದಾ ಸರ್? ಸರ್ ಖಂಡಿತವಾಗಿ, ನೀವು ಯಾವಾಗ ಅಡಿಕೆ ತೋಟ ಫಸ್ಟ್ ಆಗಿ ಮಾಡ್ತೀರಿ, ಬೆಳಕಿನ ಲಭ್ಯತೆ ಸಾಕಷ್ಟು ಇರ್ತದೆ, ಅಂತ ಸಂದರ್ಭದಲ್ಲಿ ನೀವು ಏನಾದ್ರೂ ಬೆಳ್ಕೋಬಹುದು ಸರ್ ಅದರಲ್ಲಿ. ಯಾವಾಗ ನಿಮ್ಗೆ ಬೆಳಕಿನ ಲಭ್ಯತೆ ಕಮ್ಮಿ ಆಗ್ತಾ ಬರ್ತದೆ ಅಂತ ಸಂದರ್ಭದಲ್ಲಿ ನೀವು ತರಕಾರಿ ಬೆಳೆಯೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಗ್ಬಹುದು. ಯಾಕೆಂದ್ರೆ ನೀವು ಗಮನಿಸ್ ನೋಡಿ, ಎಲ್ಲಿ ನೆರಳು ಕಮ್ಮಿ ಇರುತ್ತೋ ಗಿಡ ಬಹಳ ಹಸಿರು ಬಣ್ಣದಲ್ಲಿ ಬೆಳೆದಿರುತ್ತೆ, ಆದ್ರೆ ಫಲ ಲೇಟ್ ಕೊಡೋದಿಲ್ಲ ಬೇಗ. ಹೌದೌದು, ಬೇಗನು ಕೊಡಲ್ಲ, ಒಂದೊಂದ್ಸರಿ ತುಂಬಾ ಕಮ್ಮಿ ಫಲ ಬರುವಂತ ಅವಕಾಶನೂ ಇರುತ್ತೆ. ಏನು ಬರೀ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಲ್ಲ, ಅದು ಮಾತ್ರ ಕಾಣಿಸುತ್ತೆ, ಹಸಿರು ಹಸಿರಾಗಿ ಕಾಣಿಸುತ್ತೆ, ಏನು ಒಳ್ಳೆ ಬಂಪರ್ ಬೆಳೆ ಬಂದಿದೆಪ್ಪ ಅಂತ ಅನ್ನೋ ಹಾಗೆ ಕಾಣಿಸುತ್ತೆ ಅದು, ಬಟ್ ಇಳುವರಿ ಕೊಡೋದಿಲ್ಲ ಅಂದ್ರೆ ಫಲ ಕೊಡೋದಿಲ್ಲ. ಖಂಡಿತ ಸರ್, ಖಂಡಿತ. ಏನಕ್ಕೆ ಅಂದ್ರೆ ಮತ್ತೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ಹೌದು, ಈಗ ಉದಾಹರಣೆಗೆ ಒಂದೇ ಬಾಳೆಗಿಡನ ನೀವು ಎರಡು ಬಾಳೆಗಿಡ ತರ್ತೀರಿ, ಒಂದು ಬಾಳೆಗಿಡನ ಬಯಲಲ್ಲಿ ನಾಟಿ ಮಾಡ್ತೀರಿ, ಒಂದು ಗಿಡನ ನೆರಳಲ್ಲಿ ನಾಟಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಸರ್. ಬಯಲಲ್ಲಿ ನಾಟಿ ಮಾಡಿದ ಗಿಡ ನಿಮ್ಗೆ ತಿಳಿ ಹಸಿರು ಬಣ್ಣ ಇರ್ತದೆ, ಕುಳ್ಳಗ್ ಬೆಳೆದಿರುತ್ತೆ, ಅಷ್ಟೊಂದು ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ನೀವು ನೆರಳಲ್ಲಿ ಹಾಕಿರೋ ಗಿಡ ತುಂಬಾ ಸೊಂಪಾಗಿ ಬೆಳೆಯುತ್ತೆ, ಒಳ್ಳೆ ಎಲೆ ಬಿಡುತ್ತೆ. ಹೌದು, ಆದ್ರೆ ನಿಮ್ಗೆ 16 ತಿಂಗಳಾದ್ರೂ ಇನ್ನೂ ಗೊನೆನೆ ಹೊರಟಿರಲ್ಲ, ಹೂನೆ ಬಿಟ್ಟಿರಲ್ಲ. ಹೌದು ಹೌದು, ಈ ಬಯಲಲ್ಲಿರೋ ಗಿಡ 8-9 ತಿಂಗಳಿಗೆ ನಿಮ್ಗೆ ಹೂ ಬರಕ್ ಶುರು ಆಗುತ್ತೆ. ಹೌದು ಸರ್, ಇಳುವರಿ ನೋಡಿದಾಗ್ಲೂ ಕೂಡ ನಿಮ್ಗೆ ಬಯಲಲ್ಲಿರೋ ಗಿಡ ಇಳುವರಿ ಬರ್ತದೆ. ಅಂದ್ರೆ ಕೆಲವೊಂದು ಬೆಳೆಗಳನ್ನು ನೆರಳಲ್ಲಿ ಬರುವಂತ ಬೆಳೆಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ನಾವು ಹಂತಕ್ಕೆ ತಕ್ಕಂಗೆ ಉಪಯೋಗಿಸ್ಕೋಬೇಕು ಸರ್. ಅದ್ರೇನಾಗುತ್ತೆ, ಈಗ ಜನ ದಾರಿ ಬಿಟ್ಕೊಂಡಿರ್ತಾರೆ ಅಥವಾ ಸೈಡ್ ಅಲ್ಲಿ ಬದುವಿನ ಪಕ್ಕದಲ್ಲೆಲ್ಲ ಜಾಗ ಇರುತ್ತೆ, ಅಂತ ಸಂದರ್ಭದಲ್ಲಿ ಬೆಳಕು ಬಿಡೋ ಪ್ರದೇಶದಲ್ಲಿ ತಾವು ಹೇಳ್ದಂಗೆ ಮನೆ ಮಟ್ಟಿಗೆ ತರಕಾರಿ ಮತ್ತೆ ಹೂ ಬೆಳ್ಕೊಳಕ್ ಯಾವ್ದೇ ರೀತಿ ತೊಂದರೆಗಳಿಲ್ಲ, ತೊಂದರೆ ಇಲ್ಲ, ಖಂಡಿತವಾಗಿ ಬೆಳೀತಾ ಹೋಗ್ಬೋದು ಸರ್. ಇದ್ರ ಜೊತೆ ಜೊತೆಗೆ ಬಹಳಷ್ಟು ಇನ್ನೂ ಹೆಚ್ಚಿನ ಅವಕಾಶಗಳಿದಾವೆ ಅಂತರ ಬೆಳೆಗೆ, ಅಂದ್ರೆ ಪ್ರಮುಖವಾಗಿ ನಮ್ಮ ವಾತಾವರಣಕ್ಕೆ ಸೂಕ್ತ ಆಗುವಂತ 3-4 ಬೆಳೆಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದ್ರ ಜೊತೆ ಜೊತೆಗೆ ಅಂತರ ಬೆಳೆ ಬೆಳೆಯಕ್ಕಾಗಲಿಲ್ಲ ಅಂದ್ರೆ ಕೂಡ ಈಗ ಚಳಿಗಾಲ ಬಂತು, ನವೆಂಬರ್ ತಿಂಗಳಲ್ಲಿ ಪ್ರಮುಖವಾಗಿ ನಾವು ಮಾಡ್ಬೇಕಂಗಿದಾರೆ ಅಂತ ಹೇಳಿದ್ರೆ ಸುಣ್ಣ ಹೊಡಿಯೋದು. ಏನು ಕೊಡಿಬೇಕು ಸುಣ್ಣ ಅಂತ ಹೇಳಿದ್ರೆ, ಈಗ ಇದು ಸಂಕ್ರಾಂತಿವರೆಗೂ ನಮ್ಗೆ ಬಿಸಿಲು ಹೆಚ್ಚಾಗಿ ಬೀಳ್ತದೆ, ನವೆಂಬರ್ ನಿಂದ ಶುರು ಆಗಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಬಿಸಿಲು ಪ್ರಖರವಾಗಿ ಬೀಳೋದ್ರಿಂದ ಅಡಿಕೆ ಗೆಡ್ಡೆಗಳಿಗೆ ಹಾನಿಯಾಗೋ ಅವಕಾಶ ಜಾಸ್ತಿ ಇರುತ್ತೆ. ತೀಳ್ ಬಿಡೋದನ್ನ ನೋಡಿರ್ಬೋದು ನೀವು, ಪಶ್ಚಿಮ ದಿಕ್ಕಿನಲ್ಲೇ ಹೆಚ್ಚಾಗಿ ಕಂಡು ಬರ್ತದೆ, ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ. ಅದರಿಂದಾಗಿ ಸುಣ್ಣ ಬೆಳೆಯುವಂತ ಅಭ್ಯಾಸ ಮೊದಲಿನಿಂದಲೇ ನಮ್ಮಲ್ಲಿ ಅಭ್ಯಾಸದಲ್ಲಿದೆ. ಈ ಸುಣ್ಣ ಬೆಳೆದಾಗ ಏನಾಗುತ್ತೆ, ಈಗ ನಾವು ಯಾವ ರೀತಿ ಬಿಳಿ ಅಂಗಿ ಹಾಕೊಂಡ್ರೆ ನಾವು ತಣ್ಣಗಿರುತ್ತೋ ಆ ರೀತಿ ಆ ಪ್ರತಿಫಲನ ಮಾಡಿ ಹೀಟ್ ಹೆಚ್ಚಾಗದಂಗೆ ಕಾಪಾಡ್ತದೆ ಮೊದಲನೇದು. ಎರಡನೇದು, ನೀವು ಅದು ಮಾಡಿನೂ ಕೂಡ ಹೆಚ್ಚಿನ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ ಈ ಸೋಗೆಗಳಾಗ್ಬೋದು, ತೆಂಗಿನ ಸೋಗು ಅಥವಾ ಅಡಿಕೆ ಸೋಗನ್ನು ಕೂಡ ಆ ಭಾಗಕ್ಕೆ ಕಟ್ಟೋದು ಬಹಳ ಉತ್ತಮ. ಇದ್ರ ಜೊತೆ ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಕೆಲವು ರೈತರು ಬಾಳೆ ಇಂಥ ಬೆಳೆಗಳನ್ನು ಬೆಳ್ಕೊಂಡು ಕೂಡ ಅದ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಬಾಳೆ ಗಿಡಗಳನ್ನು ಹಾಕೊಳ್ಳೋದು ಅಥವಾ ಗ್ಲೇರಿಸಿಡಿಯ ಗೊಬ್ಬರದ ಗಿಡಗಳನ್ನು ಹಾಕೊಳ್ಳೋದು. ಇನ್ನು ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಅವೆಲ್ಲ ಬೆಳೆ ಮಾಡಕ್ಕಾಗಲ್ಲ ಅಂದ್ರೂ ಕೂಡ ಈ ಚಳಿಗಾಲಕ್ಕೆ ತಕ್ಕಂತೆ ಒಂದಷ್ಟು ತೊಗರಿ ಗಿಡಗಳನ್ನು ಹಾಕತಾರೆ. ಹೌದು ಸರ್, ಅಡಿಕೆ ಗಿಡದ ಸುತ್ತ ಏನಂತ ಹೇಳಿದ್ರೆ ಅವ್ರಿಗೆ ಕಾಳು ಬರ್ತೆ ಹೋದ ಪರವಾಗಿಲ್ಲ, ಪ್ರೊಟೆಕ್ಷನ್ ಮಾರಲಿ ಅನ್ನೋ ಕಾರಣಕ್ಕೆ, ನೆರಳಾಗ್ಲಿ ಅನ್ನೋ ಕಾರಣಕ್ಕೆ. ಇದ್ರ ಜೊತೆ ಜೊತೆಗೆ ಈಗ ರೈತರು ಹೆಂಗಾದ್ರೂ ಹಿಂಗಾರು ಮಳೆ ನಿಲ್ತಾ ಬಂತು, ಒಂದು ರೋಟ್ ರೋಡಿಸ್ತಾರಲ್ವ, ಈ ಸಮಯದಲ್ಲಿ ಅವರು ಅಪ್ಪಸೆಣಬು ಅಥವಾ ಡಯಾಂಟ ಬೀಜಗಳನ್ನು ಬಿತ್ತನೆ ಮಾಡಿದ್ರೆ ಅದು ಕೂಡ ಸುಮಾರು 4-5 ಅಡಿ ಎತ್ತರ ಬೆಳೆಯುತ್ತೆ. ಒಂದು ಬಿಸಿಲಿನಿಂದನೂ ಕಾಪಾಡುತ್ತೆ, ಮತ್ತೆ ಸಾರಜನಕ ಸ್ಥಿರೀಕರಣ ಕೂಡ ಆಗುತ್ತೆ, ಸಾವಯವ ಅಂಶ ಕೂಡ ಮಣ್ಣಿಗೆ ಸೇರುತ್ತೆ. ಇದಿಷ್ಟು ಅವಕಾಶಗಳು ನಮ್ಗೆ ಈ ಹಸಿರು ಗೊಬ್ಬರಗಳು ಕೂಡ ಭೂಮಿಗೆ ಸೇರುತ್ತೆ, ಇದಿಷ್ಟು ಅವಕಾಶಗಳು ನಮ್ಗಿದೆ ಸರ್. ಹೀಗೆ ಹೇಳ್ತಾ ಹೋದ್ರೆ ಅಡಿಕೆಯಲ್ಲಿ ಬಹಳಷ್ಟು ಅವಕಾಶಗಳಿದೆ. ಮತ್ತೆ ಇನ್ನೊಂದು ಮುಖ್ಯವಾದ ಮಾಹಿತಿ ಹೇಳ್ಬೇಕಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಜನಗಳಲ್ಲಿ ಈಗ ನೋಡ್ತಾ ಇದ್ರೆ ಹೊಸ ಅಡಿಕೆ ತೋಟದಲ್ಲಿ ಮತ್ತೆ ಅಡಿಕೆ ತೋಟದಲ್ಲಿ ನಮ್ಗೆ ಹೆಚ್ಚು ಕಾಡ್ತಾ ಇರೋ ರೋಗ ಹಿಂಗಾರ ಒಣಗೋ ರೋಗ ಎಲ್ಲ ಕಡೆ. ಅಡಿಕೆ ಗೊನೆಗಳೇನಿದಾವೆ, ಇದು ಯಾವ ವರ್ಷ ಪ್ರವೇಶ ಆಗಿದೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ? ಸರ್ ಇದಾಗ್ಲೇ ನಾವು ನೋಡ್ದಂಗೆ, ಈಗ ನಾನ್ ಶಿವಮೊಗ್ಗ ಬಂದ 2 ವರ್ಷ ಆಯ್ತು, 2-3 ವರ್ಷದಿಂದ ಹಿಂದೆಯಿಂದಾನು ಇದೆ. ಮೊದ್ಲಿಂದಾನು ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜೀವಾಣು ಶಿಲೀಂಧ್ರ ಈಗ ನೋಡಿದ್ರೆ ನೀವು ಊದುಬತ್ತಿ ಯಾವ ರೀತಿ ಇರ್ತೀರಿ, ಗಂಧದ ಕಡ್ಡಿ ಆಗ್ತದೆ, ತುದಿಯಿಂದ ಒಣಕೊಂಡು ಬರ್ತದೆ. ಹೌದು, ಅದು ಮತ್ತೆ ಕಾಲಕ್ರಮೇಣ ಒಣಗ್ತದೆ, ಮತ್ತೆ ಜೋತ್ ಬೀಳ್ತದೆ ಗೊನೆಗಳು. ಈಗ ನೀವು ಅಡಿಕೆ ಗೊನೆ ಅಥವಾ ಬೆಂಗನ್ ಗೊನೆಯನ್ನು ನೋಡಿದ್ರೆ ಹೂಗಳು ಯಾವ ರೀತಿ ಇರ್ತದೆ ಅನ್ನೋದು ಗಮನಿಸಬೇಕು. ಇದು ಹಳೆ ರೋಗದ ಜೊತೆ ಏನಾದ್ರೂ ಸಂಯೋಜನೆ ಹೊಂದಿದೆಯಾ ಸರ್? ಅವು ಸರ್ ಶಿಲೀಂಧ್ರಗಳು ಕಾಲಕ್ಕೆ ತಕ್ಕಂಗೆ ಈ ರೋಗಾಣುಗಳು ಕೂಡ ಪರಿವರ್ತನೆ ಆಗ್ತಾ ಇರ್ತವೆ. ಇದೇನಾಗ್ತಾ ಇದೆ ಅಂದ್ರೆ ವಾತಾವರಣ, ನಮ್ಮ ಮೋಡ ಕವಿದ ವಾತಾವರಣ, ಅತಿ ಹೆಚ್ಚು ಬಿಸಿಲು, ಮಳೆ ಬೀರೋದು ಅವಾಗವಾಗ ಇವೆಲ್ಲ ಬಂದಾಗ, ಈಗ ನೀವೇ ನೋಡ್ತಾ ಇರಿ, ಮಳೆ ಬೀಳೋ ಟೈಮಲ್ಲಿ ಮಳೆ ಬರಲ್ಲ, ಬಿಸಿಲು ಬೀಳೋ ಟೈಮಲ್ಲಿ ಬಿಸಿಲು ಬೀಳಲ್ಲ. ಹೌದು, ಹಾಗಾಗಿ ಅವು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದಾವೆ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಹೊಂಬಾಳೆ ನೋಡಿದ್ರೆ ಸರ್ ಮುಂದೆ ಏನ್ ನಿಮ್ಗೆ ಬತ್ತದ ಕಾಲ ರೀತಿ ಏನ್ ಕಾಣಿಸ್ತಾವಲ್ಲ, ಅದೆಲ್ಲ ಗಂಡು ಹೂಗಳು. ಹಿಂಭಾಗದಲ್ಲಿ ಏನ್ ನಿಮ್ಗೆ ಕಾಯಿ ರೀತಿ ಕಾಣಿಸುತ್ತಲ್ಲ ಅದೆಲ್ಲ ನಿಮ್ಗೆ ಹೆಣ್ಣು ಹೂಗಳು. ನಿಮ್ಗೆ ಆ ಗಂಡು ಹೂವಿಂದ ಹೆಣ್ಣು ಹೂಗೆ ಪರಾಗ ರೇಣುಗಳು ಬಂದು ಬಿದ್ದು ಫರ್ಟಿಲೈಸೇಷನ್ ಆದಷ್ಟೇ ಕಾಯಿ ಕಟ್ಟುತ್ತಾರೆ, ಇಲ್ಲಾಂದ್ರೆ ನಿಮ್ ಕಾಯಿ ಉದುರೋಗುತ್ತೆ. ಈಗ ಹಿಂಗಾರ ಒಣಗೋ ರೋಗದಲ್ಲಿ ಅದರ ಪ್ರಕಾರ ನೋಡಿದ್ರೆ ಗಂಡು ಹೂಗಳೆಲ್ಲ ಒಣಗಿ ಉದುರೋಗ್ತಾ ಇದೆ, ಪರಾಗ ಸಿಗಲ್ಲ, ಆ ಕಾರಣದಿಂದನೂ ನಿಮ್ ಕಾಯಿ ಉದುರಬಹುದು. ಅದರಿಂದಾಗಿ ಈಗ ನಮ್ಗೆ ಫೆಬ್ರವರಿ ಮಾರ್ಚ್ ನಲ್ಲಿ ಹೊಸ ಹೊಂಬಾಳೆಗಳು ಹೊರಡುತ್ತವೆ. ಅಂತ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಿಲೀಂಧ್ರ ನಾಶಕಗಳನ್ನ ಸಿಂಪಡಣೆ ಮಾಡಿಕೊಂಡು ಕೂಡ ಈ ರೋಗವನ್ನ ಕಂಟ್ರೋಲ್ ಮಾಡ್ಕೋಬಹುದು ರೈತರು. ಮುಖ್ಯವಾಗಿ ಈಗ ಏನ್ ಮಾಡ್ಬೇಕು ಅನ್ನೋದಾದ್ರೆ ರೈತರು, ಈಗ ಕಟಾವು ಮುಗಿದಿದೆ, ಕಟಾವು ಮುಗಿದಂತ ಸಂದರ್ಭದಲ್ಲಿ ನೀವು ಮರದಲ್ಲಿ ನೋಡಿದ್ರೆ ಒಂದು ಎರಡು ಗುಣಗಳು ಜೋತ್ ಬಿದ್ದಿರ್ತವೆ ರೋಗ ಬಂದು, ಆ ಗುಣಗಳನ್ನ ಬಹುಮುಖ್ಯವಾಗಿ ಕಟಾವು ಮಾಡಿ ತುಟ್ಟು ಹಾಕ್ಬೇಕು. ಯಾಕಂದ್ರೆ ಬಹಳಷ್ಟು ರೋಗಾಣುಗಳು ಅದರಲ್ಲೇ ಇರ್ತವೆ. ಮುಖ್ಯವಾದ ಕೆಲಸ ಇದನ್ನ ಮಾಡ್ಬೇಕು ಸರ್. ಗೊಬ್ಬರ ಆಗುತ್ತೆ ಅಂತ ದಯವಿಟ್ಟು ಅಲ್ಲೇ ಹಾಕೋದನ್ನ ದಯವಿಟ್ಟು ನಿಲ್ಸಿ ಅಂತ ಇದನ್ನ ಮಣ್ಣಲ್ಲಿ ಹೂತ್ ಹಾಕ್ಬೇಕು ಅಥವಾ ಸುಟ್ಟು ಹಾಕ್ಬೇಕು. ಯಾಕಂದ್ರೆ ಶಿಲೀಂಧ್ರ ತ್ವರಿತವಾಗಿ ಹರಡುತ್ತೆ, ಗಾಳಿಯಲ್ಲಿ ಕೂಡ ಹರಡುವ ಸಂದರ್ಭ ಇರುತ್ತೆ. ಹೌದ್ ಸರ್. ಅದರಿಂದಾಗಿ ನೀವು ಜನವರಿ ಅಥವಾ ಫೆಬ್ರವರಿ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಸಿಂಪಡಣೆ ಮಾಡೋದ್ರ ಮೂಲಕ ಇದನ್ನ ತಾವು ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಬಹಳಷ್ಟು ಜನ ನಮ್ಮಲ್ಲಿ ಏನ್ ಮಾಡ್ತಾರೆ, ಜೂನ್ ಜುಲೈ ತಿಂಗಳಲ್ಲಿ ಗೊನೆ ಕಚ್ಚಕ್ ಶುರು ಆದಾಗ ಅವ್ರು ಗಮನಿಸ್ತಾರೆ, ಓ ಹಿಂಗಾಗಿದೆ ಅಂತ ಹೇಳಿ. ಆ ಟೈಮಲ್ಲಿ ಏನ್ ಸ್ಪ್ರೇ ಮಾಡಬಹುದು ಅಂತ ಬಂದ್ರು ಕೂಡ ನಾವು ಸ್ಪ್ರೇ ಹೇಳಿದ್ರು ಕೂಡ ಅಷ್ಟೊಂದು ಉತ್ತಮವಾಗಿ ಕೆಲಸ ಮಾಡಲ್ಲ ಅದು. ಅದರಿಂದಾಗಿ ರೈತ ಬಾಂಧವರು ಇದಕ್ಕೆ ಮುಂಜಾಗ್ರತೆ ಕ್ರಮ ಕೈಗೊಂಡು, ಈಗ ಪ್ರಸ್ತುತ ಕಟಾವು ಮುಗಿತಾ ಇದೆ, ಯಾವ್ದಾವ್ದು ನಿಮ್ಮ ತೋಟದಲ್ಲಿ ಈ ರೀತಿ ಗೊನೆಗಳು ರೋಗದಿಂದ ಜೋತ್ ಬಿದ್ದಿದೆ ಅವನ್ನೆಲ್ಲ ನಾಶ ಮಾಡೋದು ಬಹಳ ಉತ್ತಮವಾದ ಪ್ರಕ್ರಿಯೆ. ತುಂಬಾ ಧನ್ಯವಾದ ಸರ್. ಇದುವರೆಗೆ ಈ ಪ್ರಸಕ್ತ ಸಮಯದಲ್ಲಿ ಸನ್ನಿವೇಶದಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ವಿಶೇಷವಾಗಿ ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು ಮತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಅಡಿಕೆ ಬೆಳೆಯ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಅಡಿಕೆ ಬೆಳೆಯ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ ಜನರು, ಇದರ ಕುರಿತು ತುಂಬಾ ಒಂದು ಸವಿಸ್ತರವಾದ ಮಾಹಿತಿಯನ್ನ ನಮ್ಮ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರಿಗೆ ಮತ್ತು ಕೇಳುಗರಿಗೆ ತಾವು ತಿಳಿಸಿದಿರಾ. ಈಗ ರೈತ ಬಾಂಧವರೇ, ಹೆಚ್ಚಿನ ಒಂದು ಮಾಹಿತಿ ಇವರಿಂದ ಪಡೆಯುವುದಾದರೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಖುದ್ದಾಗಿ ಹೋಗಿ ಇವರನ್ನ ಭೇಟಿ ಮಾಡುವ ಒಂದು ಸಂಕಲ್ಪ ಮಾಡಿದರೆ ಇವರ ದೂರವಾಣಿ ಸಂಖ್ಯೆ ಹೀಗಿದೆ, 8277725. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 8277725. ಇದುವರೆಗೆ ತಾವು ಮಾಹಿತಿ ನೀಡಿದಕ್ಕೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ ಸರ್. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481527600. ಇನ್ನೊಮ್ಮೆ ಕೇಳಿ, 9481572600. ರೈತ ಬಾಂಧವರೇ, ಇದುವರೆಗೂ ಪ್ರಸ್ತುತ ಸನ್ನಿವೇಶದಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ತೋಟಗಾರಿಕೆ ವಿಜ್ಞಾನಿ ಡಾ ಭರತ್ ಕುಮಾರ್ MV ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾ SM ಸುಧಾಕರ್. ಈಗ ದಾವಣಗೆರೆ ಜಿಲ್ಲೆ ರಾಮಗೊಂಡನಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ದೇವರ ಪದ. ಯಾರಿಗೆ ಸಬದ ಬಾಡೋದಾವಿಸ್ರೋ ಬನ್ನಿರಿ ಜಾಣೇರಲ್ಲ, ಯಾರಿಗೆ ಸಬದ ಬಾಡೋದಾವಿಸ್ರೋ ಬನ್ನಿರಿ ಜಾಣೇರಲ್ಲ, ಯಾರಿಗೆ ಸಬದ ಬಾಡೋದಾವಿಸ್ರೋ ಬನ್ನಿರಿ ಜಾಣೇರಲ್ಲ, ಯಾರಿಗೆ ಸಬದ ಬಾಡೋದಾವಿಸ್ರೋ ಬನ್ನಿರಿ ಜಾಣೇರಲ್ಲ. ಮಾಳಿಗೆ ತೋದೆ ಮಾಟ ತೋದೇಸ್ರೋ ಬನ್ನಿರಿ ಜಾಣೇರಲ್ಲ, ಮಾಳಿಗೆ ತೋದೆ ಮಾಟ ತೋದೇಸ್ರೋ ಬನ್ನಿರಿ ಜಾಣೇರಲ್ಲ, ಮಾಳಿಗೆ ತೋದೆ ಮಾಟ ತೋದೇಸ್ರೋ ಬನ್ನಿರಿ ಜಾಣೇರಲ್ಲ. ಬನ್ನಿರಿ ಜಾಣೇರಲ್ಲ, ಲಿಂಗಿ ಎಂಬ ಕರ ಬಂದೇಸ್ರೋ ಬನ್ನಿರಿ ಜಾಣೇರಲ್ಲ ಶಿವಲಿಂಗಿ ಎಂಬ ಕರ ಬಂದೇ ಸ್ರೋ ಬನ್ನಿರಿ ಜಾಣೇರಲ್ಲ ಶಿವಲಿಂಗಿ ಎಂಬ ಕರವನ ಮೇದ ಯಾವೇ ಆ ಗುರುಗಳ ದವಾನ ಸ್ರೋ ಬನ್ನಿರಿ ಜಾಣೇರಲ್ಲ ಮಣಿ ಅಂತ ದವಾನ ಸ್ರೋ ಬನ್ನಿರಿ ಜಾಣೇರಲ್ಲ ಮಣಿ ಅಂತ ದವಾನ ಜಾಣೇರಲ್ಲೋಡಗೊಟ್ಟೆ ಕಳಸೆ ಮಾಡಿ ಬಂದೇ ಅಮ್ಮಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರಿ ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೆ ಸೇರಿ ಗೇರಿ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋ ಬನ್ನಿರಿ ಜಾಣೇರಲ್ಲ ಬತ್ತೆ ಕೊರಳಲ್ಲೇರೋ ದ್ರಕ್ಷಿ ಕಾರಿ ಮಂಡಲವಾದರೆ ಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವಾದರೆ ಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವಾದರೆ ಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವಾದರೆ ಶಾರಿ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಡಲವಾದರೆ ಬಾಳೆ ವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಬಾಳೆ ವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಬಾಳೆ ವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಬಾಳೆ ವನದಾಗೆ ಬರತಾರೆ ಸ್ರೋ ಬನ್ನಿರಿ ಜಾಣೇರಲ್ಲ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕಡಮ್ಮ ಅಣ್ಣಂದಲ್ಲಿ ಅಣಗಾಗಿ ಮೋನದಲ್ಲಿ ಅಣ್ಣ ರಾಶಿ ಗುಡಿ ಒಳಗೆ ಅಣ್ಣಂದಲ್ಲಿ ಅಣಗಾಗಿ ಮೋನದಲ್ಲ ಅಣ್ಣಿನ ರಾಶಿ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮ ಕಾಯಿಯಲ್ಲಿ ಅಕ್ಕಿಯಾಗಿ ಮೋನದಲ್ಲಿ ಅಕ್ಕಿಯ ರಾಶಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಸಿರಿಯಲ್ಲಿ ಸಿರಿಗಾಗಿ ಮೋನದಲ್ಲಿ ಸಿರಿಯ ರಾಶಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಬಳಿಯ ಬಳಿಯಂದಲ್ಲಿ ಬಳಿಗಾಗಿ ಮೋನದಲ್ಲಿ ಬಳಿಗಳ ರಾಶಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕಡಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕಡದಮ್ಮಗೆ ಹೂವಂದಲ್ಲಿ ಹೂಗಾಗಿ ಮೋನದಲ್ಲಿ ಹೂವಿನ ರಾಶಿ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಉಚ್ಚಂಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಉಚ್ಚಂಗಮ್ಮಗೆ ಮಂಗಳವಾಗಲಿ ಉಚ್ಚಂಗಮ್ಮಗೆ ಮಂಗಳವಾಗಲಿ ಉಚ್ಚಂಗಮ್ಮಗೆ ಒತ್ತದೊಳಗೆ ಇರವಳಕ್ಕೆ ಒತ್ತದೊಳಗೆ ಇರವಳಕ್ಕೆ ಹುಲಿಯ ಇರದಪ್ಪ ಸಾರಸೆ ಹುಲಿಯ ಇರದಪ್ಪ ಸಾರಸೆ ಒಳಗೆ ದೃಷ್ಟಿ ವಲಸೆ ಗಂಬಳ ಪುರದೊಳಗೆ ತಾನಿರವಳೆ ಪುರದೊಳಗೆ ತಾನಿರವಳೆ ವಜ್ರ ಮಾಣಿಕ ದ್ವಾಲೆ ಇಟ್ಟಳು ಬದ್ರೆ ದುರ್ಗ ಕದೇವಿ ಅಮ್ಮಗೆ ವಜ್ರಾಧಾರತಿಯ ಬ್ಯಾಳ ಗಿರಿ ವಜ್ರಾಧಾರತಿಯ ಬ್ಯಾಳ ಗಿರಿ ವಜ್ರಾಧಾರತಿಯ ಬ್ಯಾಳ ಗಿರಿ ವಜ್ರಾಧಾರತಿಯ